ನಮ್ಮ ರೈತರಿಗೂ ಕೂಡ ಅನುಕೂಲ, ಮತ್ತೆ ನಮ್ಮ ದೇಶದ ಒಂದು ಆರ್ಥಿಕತೆಗೂ ಕೂಡ ಇದು ಬಹಳ ಅನುಕೂಲವನ್ನು ಮಾಡಿಕೊಡುವಂಥದ್ದು. ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಈ ಕೃಷಿ ಉತ್ಪನ್ನಗಳ ಒಂದು ರಫ್ತಿಗೆ ಯಾವ್ಯಾವ ಒಂದು ಸಂಸ್ಥೆಗಳು ಉತ್ತೇಜನ ನೀಡ್ತಾ ಇದ್ದಾವೆ ಅಂತ ಪ್ರಾರಂಭದಲ್ಲಿ ಹೇಳ್ತೀರ? ಸರ್, ಪ್ರಾರಂಭದಲ್ಲಿ ಹೇಳಬೇಕಾದ್ರೆ ರಫ್ತಿಗೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಅಪೇಡಾ ಅಂತ ಒಂದು ಸಂಸ್ಥೆ ಇದೆ. ಅದು ಸಾಕಷ್ಟು ಈ ರಫ್ತಿಗೆ ಸಂಬಂಧಪಟ್ಟ ಚಟುವಟಿಕೆ ಕೈಗೊಳ್ಳಲಿಕ್ಕೆ ಇನ್ಸೆಂಟಿವ್ಸ್ ಯೋಜನೆಗಳನ್ನು ರೂಪಿಸಿಕೊಂಡು ಅನುಷ್ಠಾನ ಮಾಡ್ತಿದ್ದಾರೆ ಸರ್. ಪ್ಯಾಕ್ ಹೌಸ್ ಇರ್ಬೋದು, ಮತ್ತೆ ಕೋಲ್ಡ್ ಚೈನ್ ಇರ್ಬೋದು, ಮತ್ತೆ ಶೀತಲ ಗೃಹ ಅಂತ ಏನು ಹೇಳ್ತೀವಿ ಅಥವಾ ಶೀತಲ ಸರಪಳಿ, ಇಂಥದನ್ನ ಎಸ್ಟಾಬ್ಲಿಷ್ ಮಾಡಿಕೊಂಡು ರಫ್ತು ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಲಿಕ್ಕೆ ಅಂತ ಯೋಜನೆಗಳಿದೆ. ಇದಲ್ಲದೇನೆ ಮಾರುಕಟ್ಟೆ ಸಂಪರ್ಕ ವ್ಯವಸ್ಥೆ ಕಲ್ಪಿಸ್ಲಿಕ್ಕೂ ಸಹ ಅವರು ಅಪೇಡಾ ಸಂಸ್ಥೆ ಯೋಜನೆಗಳಿದ್ದಾವೆ. ಅಂದ್ರೆ ಇವರು ರಾಷ್ಟ್ರ ಮಟ್ಟದಲ್ಲಿ ಇವರು ಎಲ್ಲಾ ರಾಜ್ಯಗಳಲ್ಲೂ ಇವರು ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಅದೇ ತರ ನಮ್ಮ ರಾಜ್ಯದಲ್ಲಿ ಕೆಪೆಕ್ ನಮ್ಮ ಸಂಸ್ಥೆ ಈ ರಫ್ತಿಗೆ ಉತ್ತೇಜನ ನೀಡುವಂತ ಕಾರ್ಯಚಟುವಟಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ. ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮ, ಹಾ ಸರ್, ಕೆಪೆಕ್ ಅಂತ ನಾವು ಕರಿತೀವಿ. ಇದು ನಮ್ಮ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಾ. ಹೌದು ಸರ್, ಅಪೇಡಾ ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾ ಇರೋ ಚಟುವಟಿಕೆಗಳನ್ನ ಕೆಪೆಕ್ ಸಂಸ್ಥೆ ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇದೆ. ಇವೆರಡು ಮುಖ್ಯವಾದ ಸಂಸ್ಥೆಗಳು. ಹೌದು, ಇದಲ್ಲದೆ DGFT ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಅಂತ ಒಂದು ಸಂಸ್ಥೆ ಇದೆ, ಅಂದ್ರೆ ವಿದೇಶಿ ವ್ಯಾಪಾರದ ಒಂದು ಡೈರೆಕ್ಟರೇಟ್. ಹೌದು, ಅದು ಸಹ ರಫ್ತಿಗೆ ಉತ್ತೇಜನ ಕೊಡ್ತಾ ಇದೆ. ಫಿಯೋ ಅಂತ ಒಂದು ಫೆಡರೇಷನ್ ಸಹ ಏನು ರಫ್ತಿಗೆ ಸಂಬಂಧಪಟ್ಟ ತರಬೇತಿ ಇರಬಹುದು, ಈ ಫೇರ್ಸ್ ಎಕ್ಸಿಬಿಷನ್ ಮತ್ತೆ ಸೆಮಿನಾರ್ಸ್ ಈ ತರದನ್ನೆಲ್ಲ ಆಯೋಜಿಸಿಕೊಂಡು ತನ್ನ ತೊಡಗಿಸಿಕೊಂಡಿದೆ ಸರ್. ಅಂದ್ರೆ ಈ ಏನು ಕೃಷಿ ಉತ್ಪನ್ನಗಳ ಒಂದು ರಫ್ತುದಾರರಿದಾರಲ್ಲ ಅವರ ಒಂದು ಸಂಸ್ಥೆಗಳ ಮಹಾಮಂಡಲ ಇದೆ. ಹೌದು, ಎಲ್ಲ ಸೇರಿಸಿ ಒಂದು ಫೆಡರೇಷನ್ ತರ ವೇದಿಕೆ ಮಾಡಿಕೊಂಡಿದ್ದಾರೆ. ಅವರು ಕೂಡ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಕೆಪೆಕ್ ಸಂಸ್ಥೆ ಇದಕ್ಕೆ ವಿಶೇಷವಾಗಿ ಕೃಷಿ ಉತ್ಪನ್ನಗಳ ರಫ್ತಿಗೆ ಸಾಕಷ್ಟು ಶ್ರಮಿಸ್ತಾ ಇದೆ ಅಂತ ತಾವ್ ಹೇಳಿದ್ರಿ, ಇದ್ರ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಿ ಸರ್? ಕೆಪೆಕ್ ಸಂಸ್ಥೆ ಹೇಳ್ಬೇಕಂದ್ರೆ 1996 ಸ್ಥಾಪನೆಗೊಂಡಿದೆ ಸರ್. ಇದರದು ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಸಂಸ್ಕರಣೆ ಮಾಡಿ ಎಲ್ಲಾ ರೀತಿಯ ತರಬೇತಿ ತಾಂತ್ರಿಕ ತರಬೇತಿಗಳನ್ನು ನೀಡಿ ರಫ್ತಿಗೆ ಒಂದು ವೇದಿಕೆ ಕಲ್ಪಿಸ್ಕೊಟ್ಟು ಸಹಕಾರ ನೀಡಬೇಕು ಅಂತ. ಅದೊಂದು, ಮತ್ತೆ ಕೆಲವು ಸಂದರ್ಭದಲ್ಲಿ ಈ ಮಾರುಕಟ್ಟೆ ಸಂಪರ್ಕ ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಡ್ಬೇಕು. ತಮ್ಗೆ ಗೊತ್ತಿರಬಹುದು ಅನೇಕ ಫೇರ್ಸ್ ಮತ್ತೆ ಎಕ್ಸಿಬಿಷನ್ಸ್ ನಡೀತಾ ಇರುತ್ತೆ, ಇದರಲ್ಲಿ ಭಾಗವಹಿಸ್ಲಿಕ್ಕೆ ನಾವು ಫೆಸಿಲಿಟೇಟ್ ಮಾಡ್ತೇವೆ, ಸಹಕಾರ ನೀಡ್ತೇವೆ ನಮ್ಮ ಸಂಸ್ಥೆ ವತಿಯಿಂದ. ಉತ್ಪಾದಕರು ಮತ್ತು ವ್ಯಾಪಾರಿಗಳು B2B ಇರ್ಬೋದು, B2C ಇರ್ಬೋದು, ಈ ತರದನ್ನೆಲ್ಲ ಆಯೋಜನೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಉತ್ಪಾದಕರು ಮತ್ತು ವ್ಯಾಪಾರಸ್ಥರು, ವ್ಯಾಪಾರಸ್ಥರು ಮತ್ತು ಗ್ರಾಹಕರು, ಹೌದು, ಬಳಕೆದಾರರು, ಇವ್ರನ್ನೆಲ್ಲ ಮುಖಾಮುಖಿ ಮಾಡುವಂತ ಪ್ರಯತ್ನ ನಡೆಯುತ್ತೆ. ಬೇರೆ ಬೇರೆ ಮೇಳಗಳು, ತಮ್ಗೆ ಗೊತ್ತಿರಬಹುದು ನಾವು ಮಾವು ಮೇಳ ಯೋಜನೆಯಲ್ಲಿ ಸಹಕಾರ ಕೊಡ್ತೇವೆ. ಸಿರಿಧಾನ್ಯ ಮೇಳ ಕಳೆದ 4-5 ವರ್ಷದಿಂದ ನಾವು ಆಯೋಜನೆ ಮಾಡಿಕೊಂಡೇ ಬರ್ತಾ ಇದ್ದೀವಿ. ಆದ್ರಿಂದ ಇಂಥ ಒಂದು ಫೇರ್ಸ್ ಎಕ್ಸಿಬಿಷನ್ ಮಾಡಲಿಕ್ಕೆ ಅವಕಾಶ, ಮತ್ತೆ ತಾಂತ್ರಿಕ ತರಬೇತಿಗಳನ್ನು ಸಹ ನಾವು ಆಯೋಜನೆ ಮಾಡ್ತೀವಿ ಸರ್ ನಮ್ಮ ಸಂಸ್ಥೆ ವತಿಯಿಂದ. ಈಗ ನಮ್ಮ ಕರ್ನಾಟಕವನ್ನು ತೆಗೆದುಕೊಂಡ್ರೆ ವೈವಿಧ್ಯಮಯವಾದ ಕೃಷಿ ಉತ್ಪನ್ನಗಳನ್ನು ನಾವು ಬೆಳೀತಾ ಇರ್ತೀವಿ, ಅದು ರಫ್ತು ಯೋಗ್ಯ ಕೃಷಿ ಉತ್ಪನ್ನ. ಹೌದು, ಅವು ಯಾವ್ಯಾವು ಅಂತೀರಿ ಮುಖ್ಯವಾಗಿ? ಪ್ರಮುಖವಾಗಿ ಹೇಳಬೇಕಂದ್ರೆ ಮೆಕ್ಕೆಜೋಳ ಒಂದಿದೆ ಸರ್, ಮತ್ತೆ ನಮ್ಮ ರಾಯಚೂರಲ್ಲಿ ನಾವು ಸೋನಾ ಮಸೂರಿ ಬಾಸುಮತಿ ನಂತರ ಸೋನಾ ಮಸೂರಿ ನಾನ್ ಬಾಸುಮತಿ ಕ್ಯಾಟಗರಿಯಲ್ಲಿ ಎಕ್ಸ್ಪೋರ್ಟ್ ಆಗುವಂತದ್ದು. ಬಟ್ ಎಲ್ಲಿ ನಾವು ಎಡುತ್ತಾ ಇದೀವಿ ಅಂದ್ರೆ ನಮ್ಮ ಗುಣಮಟ್ಟ ಕಾಯ್ದುಕೊಳ್ಳುವಲ್ಲಿ. ಗುಣಮಟ್ಟ ಅಂದ್ರೆ ಅದೇನು? ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರೇನು ಮಾನದಂಡ ಒದಗಿಸಿರ್ತಾರೆ ಆ ಲೆವೆಲ್ಗೆ ನಾವು ಉತ್ಪಾದನೆ ಮಾಡ್ಕೊಳ್ಬೇಕಾಗುತ್ತೆ. ಅಷ್ಟು ಗುಣಮಟ್ಟ ಇರುವಂತ ಉತ್ಪಾದನೆ ಮಾಡಿದಾಗಷ್ಟೇ ನಾವು ರಫ್ತು ಮಾಡ್ಲಿಕ್ಕೆ ಅವಕಾಶ. ನಮ್ಮ ಮಾನದಂಡಕ್ಕೆ ಅನುಗುಣವಾಗಿ ನಾವು ಉತ್ಪಾದನೆ ಮಾಡಿಕೊಂಡು ಅಲ್ಲಿ ಕಳಿಸಿದಾಗ ಅವರು ಅಲ್ಲಿ ವಿಶ್ಲೇಷಣೆ ಮಾಡಿದಾಗ ಅದು ಸರಿಯಾಗಿ ಯಾವುದೇ ಒಂದು ದೇಶ ತಮ್ಮದೇ ಆದ ಮಾನದಂಡಗಳನ್ನ ಇಟ್ಕೊಂಡಿರ್ತಾರೆ. ಕೃಷಿ ಉತ್ಪನ್ನಗಳನ್ನ ಅವರು ಇಂಪೋರ್ಟ್ ಮಾಡ್ಕೋಬೇಕಂತ ಆಮದು ಮಾಡ್ಕೊಳ್ಬೇಕಾದ್ರೆ ಸೊ ಆ ಮಾನದಂಡಗಳನ್ನ ನಾವು ಪರಿಗಣನೆಯಲ್ಲಿ ಇಟ್ಕೊಂಡೇ ಉತ್ಪಾದನೆ ಮಾಡಿದಾಗ ನಾವು ರಫ್ತು ಮಾಡ್ಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಂತೆ ಆಗುತ್ತೆ. ಅಂದ್ರೆ ಉತ್ತಮವಾದಂತಹ ಕೃಷಿ ಪದ್ಧತಿಗಳನ್ನು ಅನುಸರಿಸಬೇಕು, ಅದು ಬಹಳ ಮುಖ್ಯ ಆಗುತ್ತೆ ಸರ್. ಮತ್ತೆ ನಮ್ಮ ಪಾರಂಪರಿಕ ಉತ್ಪನ್ನಗಳಂತೂ ಇದ್ದೇ ಇದಾವೆ ನಮ್ಮ ರಾಜ್ಯದಲ್ಲಿ, ಟ್ರೆಡಿಷನಲ್ ಫುಡ್ಸ್, ಟ್ರೆಡಿಷನಲ್ ಬೆಳೆಗಳು ಇದಾವೆ. ಈಗ ನಮ್ಮ ಮಲೆನಾಡ್ ಕಡೆ ಹೋದ್ರೆ ನಾವು ಕಾಫಿ ನೋಡ್ತೀವಿ. ಹೌದು, ಕಾಫಿ ತಮ್ಗೆ ಗೊತ್ತಿದೆ ಸರ್, ಇದು ಎಸ್ಟಾಬ್ಲಿಷ್ಡ್ ಎಕ್ಸ್ಪೋರ್ಟ್ ಚೈನ್. ಇಡೀ ಪ್ರಪಂಚದಲ್ಲೇ ನಾವು ಕಾಫಿ ಎಕ್ಸ್ಪೋರ್ಟ್ ನಲ್ಲಿ ಮುಂಚೂಣಿ ರಾಜ್ಯ ನಮ್ದು. ಸೊ ಹಾಗಾಗಿ ಅದು ಆಲ್ರೆಡಿ ಇರುವಂತದ್ದು. ಸೊ ಅದ್ರ ಜೊತೆಗೆ ಬೇರೆ ಉತ್ಪನ್ನಗಳಿಗೂ ಅವಕಾಶ ಕಲ್ಪಿಸಿಕೊಳ್ಳುತ್ತೆ. ಸಾಂಬಾರ ಪದಾರ್ಥಗಳಲ್ಲಿ ಕರಿಮೆಣಸು, ಅರಿಶಿನ ಮತ್ತೆ ಶುಂಠಿ ಈ ತರದ್ದೆಲ್ಲ ಬಹಳ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ ಸರ್. ಬಟ್ ಗುಣಮಟ್ಟ ಮುಖ್ಯ ಮುಖ್ಯ ಆಗುತ್ತೆ. ಮತ್ತೆ ಗುಲಾಬಿ ಈರುಳ್ಳಿ ಅಂತೀವಿ, ಅದು ಯೂನಿಕ್. ಹೌದು, ಬಹಳ ನಮ್ಮ ಬ್ಯಾಂಗ್ಳೂರ್ ರೂರಲ್ ಮತ್ತೆ ಚಿಕ್ಕಬಳ್ಳಾಪುರ ಕೋಲಾರ ಕಡೆ ಮಾತ್ರ ಸಿಗುವಂತದ್ದು, ಬಹಳಷ್ಟು ಬೇಡಿಕೆ ಇದೆ. ಅದು ಜಿಐ ಟ್ಯಾಗ್ ಸಹ ಪಡ್ಕೊಂಡಿರುವಂತಹ ಉತ್ಪನ್ನ. ಹೌದು, ಜಿಯೋಗ್ರಾಫಿಕಲ್ ಇಂಡಿಕೇಟರ್, ನಮ್ಮ ರಾಜ್ಯ ಹೆಚ್ಚಿನ ಭೌಗೋಳಿಕ ಸೂಚ್ಯಂಕಗಳನ್ನು ಪಡೆದುಕೊಂಡಿರುವಂತಹ ರಾಜ್ಯ ಆಗಿದೆ. ಒಪ್ಪಂದ ಕೃಷಿನಲ್ಲಿ ಸಾಕಷ್ಟು ಜನ ಈ ಮಿಡಿ ಸೌತೆಯನ್ನು ಕೂಡ ಬೆಳೀತಾ ಇದ್ದಾರೆ. ಹೌದು ಸರ್, ಅದು ಕೂಡ ರಫ್ತಿಗಾಗಿ ಬೆಳೀತಾರೆ. ರಫ್ತಿಗಾಗಿ ಅದು ಲೋಕಲ್ ಅಲ್ಲಿ ನಾವ್ ಯಾರು ಹೆಚ್ಚಾಗಿ ಬಳಸ್ತಾ ಇಲ್ಲ, ಬಟ್ ಹೊರದೇಶಗಳಲ್ಲಿ ಬಳಸ್ತಾ ಇದಾರೆ. ಅದು ಬಹಳ ವರ್ಷಗಳಿಂದ ನಡ್ಕೊಂಡ್ ಬರ್ತಾ, ಹೌದು ತುಂಬಾ ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ನಮ್ಮ ರಾಜ್ಯದಲ್ಲಿ. ಅದರಲ್ಲೂ ಮುಖ್ಯವಾಗಿ ಒಪ್ಪಂದ ಕೃಷಿ ಅಡಿಯಲ್ಲೇ ನಡೀತಾ ಇದೆ. ಅದು ಹೌದು ಸರ್, ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಡಿನೇ ಮಾಡ್ಕೊಂಡು ಬರ್ತಿದ್ದಾರೆ. ಅಂದ್ರೆ ಈ ಕಂಪನಿಗಳನ್ನೇ ಅವರಿಗೆ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿ, ಹೌದು ಬೇರೆ ಮಾಡಿ ಕೊಂಡ್ಕೊಳ್ತಾರೆ. ಎಲ್ಲ ಎಂಡ್ ಟು ಎಂಡ್ ಸೊಲ್ಯೂಷನ್ ಅವರೇ ಕೊಟ್ಟು ಅವ್ರ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅಣುವು ಮಾಡಿಕೊಟ್ಟಿದ್ದಾರೆ. ಅದೊಂದು ಪ್ಲಾಟ್ಫಾರ್ಮ್ ಗರ್ಕಿನ್ಸ್ ಎಕ್ಸ್ಪೋರ್ಟ್ ಮಾಡೋದಕ್ಕೆ. ಇವು ಈಗಾಗಲೇ ಒಂದು ರಫ್ತಾಗ್ತಾ ಇರುವಂತಹ ಉತ್ಪನ್ನಗಳು, ಇನ್ನು ಯಾವ ಉತ್ಪನ್ನಗಳಿಗೆ ಅವಕಾಶ ಇದೆ ಅಂತೀರಿ ನಮ್ಮ ರಾಜ್ಯದಲ್ಲಿ? ಸರ್, ನಮ್ಮ ರಾಜ್ಯದಲ್ಲಿ ಸಿರಿಧಾನ್ಯಗಳಿಗೆ ಹೆಚ್ಚಿನ ಅವಕಾಶ ಇದೆ. ಆರ್ಟಿ ಪ್ರೊಸೆಸ್ಡ್ ಫುಡ್ಸ್ ಮತ್ತೆ ಫ್ರೋಜನ್ ತರಕಾರಿ ಬೆಳೆಗಳಿಗೆ ಮತ್ತೆ ಮೊರಿಂಗಾ ಅಂದ್ರೆ ನುಗ್ಗೆ, ನುಗ್ಗೆ ಪೌಡರ್ಗೆ ಬಹಳಷ್ಟು ಅವಕಾಶ ಇದೆ. ಎಲೆ ಪುಡಿ, ಎಲೆ ಪುಡಿ ಬಹಳಷ್ಟು ಬೇಡಿಕೆ ಬರ್ತಾ ಇದೆ. ಕಬ್ಬಿಣದ ಅಂಶ ಚೆನ್ನಾಗಿರುತ್ತೆ. ಹೌದು ಸರ್. ಮತ್ತೆ ಹಣ್ಣಿನ ಬೆಳೆಗಳು ಇದಾವೆ, ಹಣ್ಣಿನ ಬೆಳೆಗಳು ಇದಾವೆ. ಮಾವು ತಮ್ಗೆ ಗೊತ್ತಿದೆ ಸರ್, ಪೊಮೊಗ್ರಾನೇಟ್, ದಾಳಿಂಬೆ, ದ್ರಾಕ್ಷಿ, ಒಣ ದ್ರಾಕ್ಷಿ ಅದರಲ್ಲೂ, ಮತ್ತೆ ನಿಂಬೆ, ಈ ತರದಕ್ಕೆಲ್ಲ ಅವಕಾಶ ಇದೆ. ಮತ್ತೆ ಹೂಗಳಂತೂ ಈಗಾಗಲೇ ರಫ್ತಾಗ್ತಾ ಇದೆ. ಹೌದು ಸರ್, ಯಾಕಂದ್ರೆ ಹೆಬ್ಬಾಳದಲ್ಲಿ, ಈಗ ಬೆಂಗಳೂರಿನ ಹೆಬ್ಬಾಳದಲ್ಲಿ ಐಫ್ಯಾಬ್ ಇರೋದ್ರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ನೇರ ಸಂಪರ್ಕ ವ್ಯವಸ್ಥೆ ಕಲ್ಪಿಸಿಕೊಟ್ಟಂಗಿದೆ ಸರ್. ಮತ್ತೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣನೂ ಹತ್ರ ಇರೋದ್ರಿಂದ ರಫ್ತಿಗೆ ಖಂಡಿತ ಬಹಳಷ್ಟು ಬೇಡಿಕೆ ಇದೆ ಸರ್ ಹೊರ ರಾಜ್ಯಗಳಲ್ಲಿ ನಮ್ಮ ಔಷಧೀಯ ಮೂಲಿಕೆ. ಹೌದು, ಅದಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ ಅಂತಿದೆ. ಅಂದ್ರೆ ನಮ್ಮ ರಾಜ್ಯದಲ್ಲಿ ಈ ರಫ್ತು ಮಾಡೋದಕ್ಕೆ ಲಭ್ಯ ಇರುವಂತ ಪೂರಕ ಮೂಲಭೂತ ಸೌಕರ್ಯಗಳು ಯಾವ್ಯಾವು ಅಂತೀರಿ ಸರ್? ಮೂಲಭೂತ ಸೌಕರ್ಯಗಳಂದ್ರೆ ಪ್ರಮುಖವಾಗಿ ನಮ್ಗೆ ಶೀತಲ ಗೃಹ, ಶೀತಲ ಸರಪಳಿ ಮತ್ತೆ ಸಂಸ್ಕರಣೆಗೆ ವ್ಯವಸ್ಥೆ. ಪ್ರೈಮರಿ ಇರ್ಬೋದು, ಸೆಕೆಂಡರಿ ಇರ್ಬೋದು, ಟರ್ಷರಿ ಇರ್ಬೋದು, ಇಂಥದನ್ನ ಪ್ರೊಸೆಸ್ ಮಾಡ್ಲಿಕ್ಕೆ ಇದೆ. ಸೊ ಇದಲ್ದೇನೆ ಅಪೇಡಾ ಮಾನ್ಯತೆ ಪಡೆದಿರುವಂತಹ ಪ್ಯಾಕ್ ಹೌಸಸ್ ನಿಂದ ನಾವು ಹಣ್ಣು ಮತ್ತೆ ತರಕಾರಿಗಳನ್ನ ರಫ್ತು ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಮತ್ತೆ ಈ ಆಹಾರದ ಪಾರ್ಕ್ಗಳು ಅಂತಲೂ ಕೂಡ ಇದಾವೆ. ಆಹಾರ ಪಾರ್ಕ್ಗಳು ಸಹ ಇದಾವೆ, ಇನ್ನೋವಾ ಫುಡ್ ಪಾರ್ಕ್ ಅಂತ ಇದೆ ಸರ್. ಇದಲ್ದೇನೆ ನಮ್ಮ ತುಮಕೂರಿನಲ್ಲಿ ಆಹಾರ ಸಂಸ್ಕರಣ ಬೃಹತ್ ಆಕಾರದ್ದು ವಸಂತ ನರಸಾಪುರದಲ್ಲೂ ಸಹ ಇದೆ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಯೋಜನೆಗಳು ಕೂಡ ಇದಾವೆ ರಫ್ತುಗೆ ಉತ್ತೇಜನ ಕೊಡೋದಕ್ಕೆ. ರಫ್ತು ಉತ್ತೇಜನ ಕೊಡೋದಕ್ಕೆ ಸರ್ ನಮ್ಮ ಕೆಪೆಕ್ ಸಂಸ್ಥೆಯಿಂದ ಒಂದು ಹೊಸ ಯೋಜನೆಯನ್ನು ನಾವು ಜಾರಿಗೆ ತಂದಿದ್ದೇವೆ. ಅದೇನಂದ್ರೆ ಗ್ಯಾಪ್ ಸರ್ಟಿಫಿಕೇಶನ್ ಪಡ್ಕೊಳ್ಳಕ್ಕಿರ್ಬೋದು, ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್, ಯಾವುದೇ ಪ್ರಮಾಣ ಪತ್ರ ಗುಣಮಟ್ಟ ಕಾಯ್ದುಕೊಳ್ಳೋದಕ್ಕೆ ಮತ್ತೆ ಅಥವಾ ಪ್ಯಾಕ್ ಹೌಸ್ ಈ ಶೀತಲ ಗೃಹ ಬಳಕೆಗೆ ಇನ್ಸೆಂಟಿವ್ಸ್ ನ ನಾವು ಕೊಡ್ಲಿಕ್ಕೆ ಒಂದು ಕಾರ್ಯಕ್ರಮ ಇದೆ. ಕೆಪೆಕ್ ಸಂಸ್ಥೆನೂ ಕೂಡ ಈ ಮೂಲ ಸೌಕರ್ಯವನ್ನು ಹೊಂದಿದೆ. ಏನಾದರೂ ವ್ಯವಸ್ಥೆ ಮಾಡ್ತಾ ಇದೆಯಾ? ಸದ್ಯಕ್ಕೆ ಇಲ್ಲ ಸರ್. ನಮ್ದೇ ಆದಂತ ಒಂದು ಪ್ಯಾಕ್ ಹೌಸ್, ಮಾನ್ಯತೆ ಪಡೆದಿರುವಂತಹ ಪ್ಯಾಕ್ ಹೌಸ್ ಇದೆ, ವೇರ್ ಹೌಸಸ್ ಇದೆ, ಮತ್ತೆ ಶೀತಲ ಗೃಹಗಳು ಇದೆ. ಈಗೊಂದು ಇಂಟಿಗ್ರೇಟೆಡ್ ಕೋಲ್ಡ್ ಚೈನ್ ಫೆಸಿಲಿಟಿ ಸಹ ಬರ್ತಾ ಇದೆ ಏರ್ಪೋರ್ಟ್ ಪಕ್ಕದಲ್ಲೇನೆ, ಪೂಜೆನಹಳ್ಳಿಯಲ್ಲಿ. ಸೊ ಈ ತರದ್ದೆಲ್ಲ ಮೂಲ ಸೌಕರ್ಯ ವ್ಯವಸ್ಥೆ ನಾವು ರೈತರಿಗೆ ಒದಗಿಸ್ಲಿಕ್ಕೆ ಫೆಸಿಲಿಟೇಟ್ ಮಾಡ್ತಾ ಇದ್ದೀವಿ, ಸಹಕಾರಿಯಾಗಿದ್ದೀವಿ ಸರ್. ಮತ್ತೆ ಈಗ ಉತ್ತಮವಾದಂತಹ ಕೃಷಿ ಪದ್ಧತಿಗಳು ಅಂತ ಹೇಳಿದ್ರಿ, ಅದಕ್ಕೆ ಸಂಬಂಧಪಟ್ಟಾಗೆ ತರಬೇತಿನೂ ಏನಾದರೂ ಕೊಡ್ತೀರಾ ರೈತರಿಗೆ? ಖಂಡಿತ ಹೌದು, ರಫ್ತಿಗೆ ಬೇಕಾಗುವಂತ ತರಬೇತಿಗಳು ಒಂದು ಭಾಗ ಆದ್ರೆ, ಈ ಗುಣಮಟ್ಟ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಬಗ್ಗೆನೂ ತರಬೇತಿ ಆಯೋಜನೆ ಮಾಡ್ತಾ ಇದ್ದೀವಿ. ಈಗ ಈ ಹಿಂದೆ ನಾವು ಕಳೆದ 2 ವರ್ಷದಿಂದ ಬ್ಯಾಂಗ್ಳೂರ್ ರೋಸ್ ಆನಿಯನ್, ರೆಡ್ ರೋಸ್ ಆನಿಯನ್ಗೆ ಈ ಗ್ಯಾಪ್ ತರಬೇತಿಗೆ ನಾವು ಇನ್ಸೆಂಟಿವ್ಸ್ ನ ಕೊಟ್ಟು ಮಾಡಿಸಿದ್ದೇವೆ ಸರ್. ಮತ್ತೆ ಮಾವನ್ನು ಕೂಡ ರಫ್ತು ಮಾಡ್ತಾ ಇದ್ದಾರೆ, ಅದಕ್ಕೆ ಅಂತಾನೆ ಮ್ಯಾಂಗೋ ಬೋರ್ಡ್ ಇದೆ, ಅವರು ನೋಡ್ಕೊಳ್ತಾರೆ, ನೋಡ್ತಾ ಇದ್ದಾರೆ ಸರ್. ಯಾಕೆಂದ್ರೆ ಅವರು ಸರಿಯಾದಂತ ಕೃಷಿ ಪದ್ಧತಿಗಳು ಅನುಸರಿಸಲಿಲ್ಲ ಅಂದ್ರೆ ಅದು ಮಾನ್ಯತೆ ಪಡೆಯಲ್ಲ. ಖಂಡಿತ ಅವರು ಗ್ಯಾಪ್ ಅಳವಡಿಸಿಕೊಂಡೇ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅಂದ್ರೆ ಬೇರೆ ಬೇರೆ ಸಂಸ್ಥೆಗಳ ಒಂದು ಸಹಕಾರನು ಪಡಿತಾರೆ ಇದಕ್ಕೆ? ಹೌದು ಸರ್, ರಫ್ತಿಗೆ ಸಂಬಂಧಪಟ್ಟ ಅಪೆಡ ಸಂಸ್ಥೆ ಇರ್ಬೋದು, DGFT ಇರ್ಬೋದು, ಮತ್ತೆ ನಮ್ಮದೇ ಆದಂತ VTPC ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಕೌನ್ಸಿಲ್ ಇದೆಯಲ್ಲ, ಇದರದು ಸಹಕಾರ ಸಹ ನಾವು ಪಡ್ಕೊಳ್ತಾ ಇದ್ದೀವಿ. ಮತ್ತೆ ಈ ಮಾನಕಗಳನ್ನ ಅಳವಡಿಸೋದಕ್ಕೂ ಇಲ್ಲಿ ವ್ಯವಸ್ಥೆ ಇರುತ್ತೆ. ಮಾನಕಗಳನ್ನ ಅಂದ್ರೆ EU ಮಾನಕಗಳು ತುಂಬಾ ಸ್ಟ್ರಿಂಜೆಂಟ್ ಇರುತ್ತೆ ಸರ್. ಸೊ ಪ್ರತಿಯೊಂದು ಯುರೋಪಿಯನ್ ಯೂನಿಯನ್ ಅಂತ, ಇದಲ್ದೇನೆ ಬೇರೆ ಬೇರೆ, ಈಗ USAಗೆ ಹೋದ್ರೆ ಅವ್ರದೇ ಮಾನದಂಡಗಳು ಬೇರೆ ತರ ಇರುತ್ತೆ, EUದು ಬೇರೆ ತರ ಇರುತ್ತೆ. ಸೊ ಇದನ್ನೆಲ್ಲ ಅನುಸರಿಸಿಕೊಂಡು ಪೂರಕವಾದಂತ ಒಂದು ವಾತಾವರಣ ಸೃಷ್ಟಿಸಿ ನಾವು ನಮ್ಮ ರಫ್ತನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ರೈತರಾಗ್ಬೋದು ಅಥವಾ ರೈತ ಉತ್ಪಾದಕ ಸಂಸ್ಥೆಗಳಾಗ್ಬೋದು, ಈ ಗುಣಮಟ್ಟವನ್ನ ಕಾಯ್ದುಕೊಳ್ಳೋದಕ್ಕೆ ಬಹಳ ಮುಖ್ಯ. ಗುಣಮಟ್ಟಕ್ಕೆ ಅಂದ್ರೆ ಏನ್ ಪ್ರಮಾಣ ಪತ್ರಗಳ ಪಡ್ಕೊಳ್ಳಿಕ್ಕೆ ನಾವು ಇನ್ಸೆಂಟಿವ್ಸ್ ಕೊಡ್ತೀವಿ. ಗ್ಯಾಪ್ ಸರ್ಟಿಫಿಕೇಶನ್ ಇರ್ಬೋದು ಅಥವಾ ಸಾವಯವ ಪ್ರಮಾಣ ಪತ್ರ ಪಡ್ಕೊಳ್ಳಿಕ್ಕೆ ಇನ್ಸೆಂಟಿವ್ಸ್, ಈ ತರದೆಲ್ಲ ಕೊಡೋದಕ್ಕೆ ಅವಕಾಶ ಇರುತ್ತೆ ಸರ್ ವಿವಿಧ ಯೋಜನೆಗಳಲ್ಲಿ. ಮತ್ತೆ ಸಹಾಯಧನವನ್ನ ವಿಶೇಷವಾಗಿ ನೂತನ ತಾಂತ್ರಿಕತೆ ಅಳವಡಿಕೆಗೂ ಕೊಡಬಹುದು. ಹೌದು, ನೂತನ ತಾಂತ್ರಿಕತೆ ಅಳವಡಿಕೆ ಮಾಡಿಕೊಂಡು ರಫ್ತು ಮಾಡ್ತೀವಿ ಅನ್ನೋರಿಗೆ ನಾವು ಸೌಲಭ್ಯವನ್ನು ಒದಗಿಸ್ತೇವೆ. ಅಂದ್ರೆ ನಮ್ಮ ರೈತ ಬಾಂಧವರು ಎಷ್ಟು ಮಟ್ಟಿಗೆ ಈಗ ಈ ಒಂದು ರಫ್ತಿನಲ್ಲಿ ಭಾಗವಹಿಸೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ಅಂತಾರೆ ಸರ್? ಬಹಳಷ್ಟು ಜನ ಕೇಳ್ತಾ ಇದ್ದೀವಿ ಸರ್, ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಆಸಕ್ತಿ ಅಂತೂ ಖಂಡಿತ ತೋರಿಸ್ತಿದ್ದಾರೆ. ಅಟ್ ಲೀಸ್ಟ್ ಮಿನಿಮಮ್ ಒಂದು 2-3 ಕಾಲ್ ಆದರೂ ಬರುತ್ತೆ ನಮಗೆ ಡೈಲಿ, ಈ ರಫ್ತು ಕುರಿತಾಗಿ ಮಾಹಿತಿ ಕೊಡಿ, ಮತ್ತೆ ತರಬೇತಿ ಯಾವಾಗ ಆಯೋಜನೆ ಮಾಡ್ತೀರಾ, ನಮಗೆ ಅವಕಾಶ ಕಲ್ಪಿಸ್ಕೊಡಿ ಅಂತ ಎಲ್ಲ ತುಂಬ ಕೇಳ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಹೆಚ್ಚಿನ ಆಸಕ್ತಿ ಇರುವಂತ ರೈತರು ಖಂಡಿತ ಇದ್ದಾರೆ, ಅವರಿಗೊಂದು ನಾವು ಸ್ಟ್ರೀಮ್ ಲೈನ್ ಮಾಡಿಕೊಂಡು ತಾಂತ್ರಿಕ ಮಾಹಿತಿ ಕೊಡಬೇಕು, ಮತ್ತೆ ಆ ವಿಧಾನಗಳ ಬಗ್ಗೆ ಮಾಹಿತಿ ಕೊಟ್ರೆ ಅನುಕೂಲ ಆಗುತ್ತೆ. ಮತ್ತೆ ರಫ್ತು ಮಾಡುವ ಜವಾಬ್ದಾರಿ ಸಂಸ್ಥೆ ಏನಾದರೂ ತೆಗೆದುಕೊಳ್ಳುತ್ತೆ? ಸದ್ಯಕ್ಕೆ ಇಲ್ಲ ಸರ್, ನಾವು ಖಾಸಗಿಯವರ ಮೂಲಕನೇ ಮಾಡಬೇಕಾಗುತ್ತೆ. ನಾವು ಎಲ್ಲಾ ರೀತಿಯ ತಾಂತ್ರಿಕ ಸಲಹೆ ಮಾಹಿತಿ ತರಬೇತಿಯನ್ನು ಆಯೋಜನೆ ಮಾಡಿಕೊಡ್ತೀವಿ, ಅದೇ ತರ ಮಾರುಕಟ್ಟೆ ಸಂಪರ್ಕ ವ್ಯವಸ್ಥೆ ಕೂಡ ನಾವು ಕಲ್ಪಿಸ್ತೀವಿ. ಅಂದ್ರೆ ಯಾರ್ಯಾರು ರಫ್ತುದಾರರಿದ್ದಾರೆ ಇದಾರೆ ಅವ್ರ ಒಂದೇ ವೇದಿಕೆಯಲ್ಲಿ ನಾವು ಮುಖಾಮುಖಿ ಭೇಟಿ ಮಾಡ್ಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ತೀವಿ. ಅದನ್ನ ಬಳಸ್ಕೊಂಡು ಅವರು ರಫ್ತು ಮಾಡ್ಕೋಬೇಕು, ರಫ್ತನ್ನ ಅವರು ಅಭಿವೃದ್ಧಿ ಪಡಿಸ್ಕೋಬೇಕು. ಹೌದು, ಅಂದ್ರೆ ಹೆಚ್ಚಿನ ಮಾಹಿತಿಗೆ ಯಾರನ್ನ ಸಂಪರ್ಕಿಸಬಹುದು ಅಂತೀರಿ ನಮ್ಮ ರಫ್ತುದಾರರಾಗಬಹುದು ರೈತ ಬಾಂಧವರು? ಸರ್, ಕೆಪೆಕ್ ಸಂಸ್ಥೆಯನ್ನ ಸಂಪರ್ಕಿಸಬಹುದು. ಅಂದ್ರೆ ಈ ಏನು ಕೆಪೆಕ್ ಸಂಸ್ಥೆಯ ಯೋಜನಾ ನಿರ್ವಹಣಾ ಘಟಕ ಇದೆಯಲ್ಲ, ಅವ್ರದ್ದು ಕೊಡಬಹುದು ಸರ್. ಅದಲ್ಲದೇನೆ ಕೆಪೆಕ್ ಸಂಸ್ಥೆ ದೂರವಾಣಿನೂ ಸಹ ಸಂಪರ್ಕ ಮಾಡಬಹುದು. ಈಗ ಕೆಪೆಕ್ ಸಂಸ್ಥೆಯ ಯೋಜನಾ ನಿರ್ವಹಣಾ ಘಟಕದ ಒಂದು ದೂರವಾಣಿ ಸಂಖ್ಯೆಯನ್ನ ನಮ್ಮ ರೈತ ಬಾಂಧವರು ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9164024818. ದೂರವಾಣಿ ಸಂಖ್ಯೆಯನ್ನ ಮತ್ತೊಮ್ಮೆ ಕೇಳಿ: 9164024818. ತುಂಬಾ ಸಂತೋಷ ಅಂಬಿಕಾ ಅವರೇ, ತಾವಿದುವರೆಗೂ ಈ ಕೃಷಿ ಉತ್ಪನ್ನಗಳಿಗೆ ಯಾವ್ಯಾವ ರೀತಿಯಾದಂತ ರಫ್ತಿನ ಅವಕಾಶಗಳಿದ್ದಾವೆ, ಮತ್ತೆ ಯಾವ್ಯಾವ ಸಂಸ್ಥೆಗಳು ರೈತ ಬಾಂಧವರಿಗೆ ಸಹಾಯವನ್ನ ಮಾಡ್ತವೆ, ಇದಕ್ಕಾಗಿ ಅವರಿಗೆ ಸಿಗುವಂತ ಸೌಲಭ್ಯಗಳು, ಎಲ್ಲ ವಿಚಾರಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೃಷಿ ಉತ್ಪನ್ನಗಳ ರಫ್ತು ಕುರಿತು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಎನ್ ಅಂಬಿಕಾ ಅವರೊಂದಿಗೆ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಜೈವಿಕ ಕೀಟ ಹತೋಟಿ, ಈ ಕುರಿತು ಮಾಹಿತಿ. ಸಾವಯವ ಕೃಷಿಯಲ್ಲಿ ಕೀಟಪೀಡೆಗಳ ನಿಯಂತ್ರಣಕ್ಕೆ ನಾವು ಜೈವಿಕ ನಿಯಂತ್ರಣ ವಿಧಾನವನ್ನು ಬಳಸಿಕೊಳ್ಳಬಹುದು. ಜೈವಿಕ ಪೀಡೆ ಹತೋಟಿ ವಿಧಾನದಲ್ಲಿ ನಾವು ಕೀಟಗಳು ಮತ್ತು ಸೂಕ್ಷ್ಮಾಣುಜೀವಿಗಳನ್ನು ಬಳಸಿಕೊಳ್ಳಬಹುದು. ನಾವು ಬೆಳೆಯುವ ಬೆಳೆ ಯಾವುದೇ ಆಗಿರಬಹುದು, ಭತ್ತ, ಕಬ್ಬು, ಹತ್ತಿ, ತೆಂಗು, ಕಾಫಿ, ದ್ರಾಕ್ಷಿ, ನಿಂಬೆ, ಕಡಲೆ, ತೊಗರಿ, ಹೂಗಿಡಗಳು, ತರಕಾರಿ ಬೆಳೆಗಳು ಒಂದಲ್ಲ ಒಂದು ಬಗೆಯ ಪೀಡೆ ಅಥವಾ ರೋಗದ ಹಾವಳಿಗೆ ತುತ್ತಾಗ್ತವೆ. ಇದರಿಂದ ಇಳುವರಿಯಲ್ಲಿ ಸರಾಸರಿ ಶೇಕಡ 30% ಇಳುವರಿ ಕಡಿಮೆ ಆಗೋದು ಕಂಡುಬಂದಿದೆ. ಕೀಟಪೀಡೆಗಳ ನಿಯಂತ್ರಣಕ್ಕೆ ರಾಸಾಯನಿಕಗಳನ್ನು ಬಳಸಿದ್ರಿಂದ ಅನೇಕ ಕೆಟ್ಟ ಪರಿಣಾಮಗಳು ಉಂಟಾಗಿದ್ದಾವೆ. ಅನೇಕ ಕೀಟಪೀಡೆಗಳು ನಿರೋಧಕ ಶಕ್ತಿಯನ್ನು ಬೆಳೆಸಿಕೊಂಡಿದ್ದಾವೆ. ಭತ್ತದ ಕಂದುಜಿಗಿ ಹುಳು, ಹತ್ತಿಯ ಕಾಯಿ ಕೊರಿಯುವಂಥ ಹುಳುಗಳು, ಕಬ್ಬಿನ ಕಾಂಡ ಕೊರಿಯುವಂಥ ಹುಳು, ಬಿಳಿ ಹೊಟ್ಟಿನ ತಿಗಣಿಗಳು, ಬಿಳಿ ನೊಣಗಳು ಪೀಡನಾಶಗಳಿಗೆ ನಿರೋಧಕ ಶಕ್ತಿಯನ್ನು ಬೆಳೆಸಿಕೊಂಡು ಹೆಚ್ಚಿನ ಹಾನಿಯನ್ನು ಉಂಟುಮಾಡ್ತಾ ಇದ್ದಾವೆ. ಈ ವಿಷವಸ್ತುಗಳ ಬಳಕೆಯಿಂದ ಪರಿಸರ ಮಾಲಿನ್ಯವಾಗ್ತಾ ಇದೆ, ಉಪಯುಕ್ತ ಕೀಟಗಳು ನಾಶ ಆಗ್ತಾ ಇದ್ದಾವೆ, ಕಾರ್ಖಾನೆಗಳಲ್ಲಿ ವಿಷದ ದುರಂತಗಳು ಕೂಡ ಆಗಿದ್ದಾವೆ, ಅಂತರ್ಜಲದ ಮಾಲಿನ್ಯ ಆಗ್ತಾ ಇದೆ. ಆದ್ದರಿಂದ ಈ ದುಷ್ಪರಿಣಾಮಗಳಿಗೆ ವಿರುದ್ಧವಾಗಿ ನಾವು ರಾಸಾಯನಿಕ ರಹಿತ ಕ್ರಮವಾದಂಥ ಜೈವಿಕ ನಿಯಂತ್ರಣವನ್ನು ಇವತ್ತು ಹೆಚ್ಚಾಗಿ ಬಳಸ್ಕೊಳ್ಬೇಕಾಗಿದೆ. ಪ್ರಕೃತಿಯಲ್ಲಿರುವಂಥ ಕೀಟ ಮತ್ತು ಇತರೆ ಜೀವಿಗಳನ್ನು ಸಸ್ಯ ಸಂರಕ್ಷಣೆಯ ದೃಷ್ಟಿಯಿಂದ ನಾವು 2 ವಿಧಗಳಾಗಿ ಅಥವಾ ಗುಂಪುಗಳಾಗಿ ವಿಂಗಡಿಸ್ಕೊಳ್ಬಹುದು. ಮೊದಲನೇ ಗುಂಪಿನ ಕೀಟಗಳು ಬೆಳೆಯನ್ನು ತಿಂದು ಅಥವಾ ಬೇರೆ ರೀತಿಯಲ್ಲಿ ನಮಗೆ ನಷ್ಟವನ್ನು ಉಂಟು ಮಾಡ್ತವೆ, ಇವೇ ಪೀಡೆಗಳು. ಇನ್ನೊಂದು ಗುಂಪಿನ ಜೀವಿಗಳು ಪೀಡೆಗಳನ್ನು ತಿಂದು ಜೀವಿಸ್ತವೆ, ಇವೇ ಪೀಡೆಗಳ ಸ್ವಾಭಾವಿಕ ಶತ್ರುಗಳು. ಇಂತಹ ಸ್ವಾಭಾವಿಕ ಶತ್ರುಗಳನ್ನು ಕಂಡುಹಿಡಿದು ಕೂಲಂಕುಷವಾಗಿ ಪರಿಶೀಲಿಸಿ ಅವುಗಳನ್ನು ಜಾಣತನದಿಂದ ಬಳಸಿ ನಾವು ಪೀಡೆ ಹತೋಟಿ ಮಾಡೋದನ್ನು ಜೈವಿಕ ಹತೋಟಿ. ಜೈವಿಕ ಹತೋಟಿಯ ಮೂಲ ಸೂತ್ರ ಶತ್ರುವಿನ ಶತ್ರು ಮಿತ್ರ ಅಂತ ಆಗಿರುತ್ತೆ. ಜೈವಿಕ ಹತೋಟಿಗೆ ಅನೇಕ ಉದಾಹರಣೆಗಳಿದ್ದಾವೆ. ಇಲಿ ನಿಯಂತ್ರಣಕ್ಕೆ ನಾವು ಬೆಕ್ಕನ್ನು ಸಾಕುವಂತಹದ್ದು ಒಂದು ಸರಳವಾದಂಥ ಉದಾಹರಣೆ. ಈ ಸೂತ್ರವನ್ನು ಅನುಸರಿಸಿ ಬೆಳೆ ಪೀಡೆಗಳು ಹಾಗೂ ಇತರ ಪೀಡೆಗಳನ್ನು ಹತೋಟಿ ಮಾಡಬಹುದು ಎನ್ನುವುದಕ್ಕೆ ಅನೇಕ ನಿದರ್ಶನಗಳು ಇದ್ದಾವೆ. ಸ್ವಾಭಾವಿಕ ಶತ್ರುಗಳಿಗೆ ಪೀಡೆಗಳೇ ಆಹಾರ ಆಗಿರೋದ್ರಿಂದ ಪೀಡೆಗಳು ಎಲ್ಲಿ ವಾಸ ಮಾಡ್ತವೆಯೋ ಇವು ಕೂಡ ಅಲ್ಲೇ ವಾಸವಾಗಿರ್ತವೆ. ಅಂತಹ ಪ್ರದೇಶಗಳಲ್ಲಿ ಸಂಶೋಧನೆ ನಡೆಸಿದರೆ ಆಯಾ ಪೀಡೆಯ ಸ್ವಾಭಾವಿಕ ಶತ್ರುಗಳನ್ನು ನಾವು ಗುರುತಿಸಬಹುದು. ಸ್ವಾಭಾವಿಕ ಶತ್ರುಗಳು ನಾನಾ ಗುಂಪುಗಳಿಗೆ ಸೇರಿರಬಹುದು. ಕೀಟ, ನುಷಿ, ದುಂಡಾಣು, ದ್ವಿಚರ ಪ್ರಾಣಿ, ಹಾವು, ಪಕ್ಷಿ, ಸಸ್ತನಿ, ರೋಗಾಣು, ಹೀಗೆ ಸಾಮಾನ್ಯವಾಗಿ ಆಯಾ ಗುಂಪಿಗೆ ಸೇರಿದ ಪೀಡೆಗಳಿಗೆ ಅದೇ ಗುಂಪಿಗೆ ಸೇರಿದ ಸ್ವಾಭಾವಿಕ ಶತ್ರುಗಳೇ ಮುಖ್ಯವಾಗಿರ್ತವೆ. ಮುಖ್ಯವಾಗಿ ಕೀಟ ಪೀಡೆಗಳಿಗೆ ಕೀಟಗಳೇ ಸ್ವಾಭಾವಿಕ ಶತ್ರುಗಳಾಗಿರ್ತವೆ. ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು, ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಎನ್ನುವಂತೆ ಕೀಟಗಳನ್ನು ಕೀಟಗಳಿಂದಲೇ ನಾಶಪಡಿಸೋದನ್ನು ನಾವು ಜೈವಿಕ ನಿಯಂತ್ರಣ ಅಂತ ಕರಿಬಹುದು. ಸ್ವಾಭಾವಿಕ ಶತ್ರುಗಳನ್ನು 3 ಗುಂಪುಗಳನ್ನಾಗಿ ನಾವು ವಿಂಗಡಿಸಬಹುದು. ಮೊದಲನೇದಾಗಿ ಪರತಂತ್ರ ಜೀವಿಗಳು, ಇವುಗಳನ್ನು ಪ್ಯಾರಾಸಿಟಾಯ್ಡ್ಸ್ ಅಂತ ಕರೀತಾರೆ. ಎರಡನೇದಾಗಿ ಭಕ್ಷಕ ಜೀವಿಗಳು, ಇವುಗಳನ್ನು ಪ್ರಿಡೇಟರ್ಸ್ ಅಂತ ಕರೀತಾರೆ. ಮೂರನೇದಾಗಿ ರೋಗಾಣುಗಳು, ಇವು ಪೀಡೆಗಳ ನಾನಾ ಹಂತಗಳನ್ನು ನಾಶಪಡಿಸ್ತವೆ. ಕೆಲವು ಸ್ವಾಭಾವಿಕ ಶತ್ರುಗಳು ಪೀಡೆಗಳ ಮೊಟ್ಟೆಗಳ ಮೇಲೆ ದಾಳಿ ಮಾಡಿದರೆ ಕೆಲವು ಮರಿಹುಳುಗಳನ್ನು ತಿಂತವೆ. ಇನ್ನೂ ಕೆಲವು ಕೋಶಗಳನ್ನು ನಾಶಪಡಿಸಿದರೆ ಕೆಲವು ಪ್ರೌಢ ಕೀಟಗಳನ್ನು ತಿಂತವೆ. ಪ್ರಕೃತಿಯಲ್ಲಿ ಸ್ವಾಭಾವಿಕ ಶತ್ರುಗಳಿದ್ದರೂ ಪೀಡೆಗಳ ಹಾವಳಿ ತಪ್ಪಿಲ್ಲ. ಯಾಕೆಂದರೆ ಸ್ವಾಭಾವಿಕ ಶತ್ರುಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದರೆ ಪೀಡೆಗಳು ಹತೋಟಿಯಲ್ಲಿರ್ತವೆ. ಪ್ರಕೃತಿಯಲ್ಲಿ ಅನೇಕ ಪೀಡೆಗಳು ಈ ರೀತಿ ಜೈವಿಕ ಹತೋಟಿಯ ಪ್ರಭಾವಕ್ಕೆ ಒಳಗಾಗಿ ಅವು ವೃದ್ಧಿಯಾಗದಂತೆ ತುಳಿಯಲ್ಪಟ್ಟಿರ್ತವೆ. ಇದನ್ನು ಹೆಚ್ಚಾಗಿ ಯಾರೂ ಕೂಡ ಗಮನಿಸಿರೋದಿಲ್ಲ. ಆದರೆ ಕೀಟನಾಶಕಗಳ ಬಳಕೆಯಿಂದ ಸ್ವಾಭಾವಿಕ ಶತ್ರುಗಳು ಕೂಡ ನಾಶವಾಗಿ ಪೀಡೆ ಹಾವಳಿ ಹೆಚ್ಚಾಗೋದಕ್ಕೆ ಕಾರಣವಾಗುತ್ತೆ. ಸ್ವಾಭಾವಿಕ ಶತ್ರುಗಳ ಚಟುವಟಿಕೆ ಕಡಿಮೆ ಆದಾಗ ಪೀಡೆಗಳ ಹಾವಳಿ ಹೆಚ್ಚಾಗುತ್ತೆ. ಇನ್ನೂ ಕೆಲವು ಸಂದರ್ಭಗಳಲ್ಲಿ ಪೀಡೆ ಮತ್ತು ಕಳೆಗಳು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಆಕಸ್ಮಿಕವಾಗಿ ವರ್ಗಾಯಿಸಲ್ಪಡ್ತವೆ. ಆಗ ಅವುಗಳ ಸ್ವಾಭಾವಿಕ ಶತ್ರುಗಳು ಇಲ್ಲದೇ ಇದ್ದರೆ ಹೊಸ ಪ್ರದೇಶಗಳಲ್ಲಿ ಪೀಡೆಗಳು ಅಡೆತಡೆಯಿಲ್ಲದಲೇ ವಂಶಾಭಿವೃದ್ಧಿ ಹೊಂದಿ ಸಂಖ್ಯೆ ಹೆಚ್ಚಾಗಿ ಪೀಡೆ ಹಾವಳಿ ಹೆಚ್ಚಾಗುತ್ತೆ. ಅಂತಹ ಸಂದರ್ಭಗಳಲ್ಲಿ ಹೊರದೇಶಗಳಿಂದ ಸ್ವಾಭಾವಿಕ ಶತ್ರುಗಳನ್ನು ತರಿಸಿಕೊಂಡು ನಾವು ಬಳಸ್ಕೋಬಹುದು. ಇದರಿಂದ ಅವುಗಳ ಸಂಖ್ಯೆಯೂ ವೃದ್ಧಿಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅಂತಹ ಸ್ವಾಭಾವಿಕ ಶತ್ರುಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅದು ಬೇರೆ ಬೆಳೆಗಳಿಗೆ ತೊಂದರೆ ಕೊಡೋದಿಲ್ಲ ಅಂತ ಖಚಿತಪಡಿಸಿಕೊಂಡು ನಂತರ ಪೀಡೆ ನಿಯಂತ್ರಣಕ್ಕೆ ಅವುಗಳನ್ನು ಬಿಡುಗಡೆ ಮಾಡಲಾಗುತ್ತೆ. ಜೈವಿಕ ನಿಯಂತ್ರಣದಲ್ಲಿ ಮೊಟ್ಟೆ ಪರಾವಲಂಬಿಯಾದಂಥ ಟ್ರೈಕೋಗ್ರಾಮದ ಬಳಕೆ ಸಾಕಷ್ಟು ಜನಪ್ರಿಯವಾಗಿದೆ. ಟ್ರೈಕೋಗ್ರಾಮಗಳನ್ನು ಕಬ್ಬಿನ ಕಾಂಡ ಕೊರಕ, ಹತ್ತಿ ಕಾಯಿ ಕೊರಕ ಮತ್ತು ಇತರೆ ಪೀಡೆಗಳ ನಿಯಂತ್ರಣಕ್ಕೆ ನಾವು ಬಳಸ್ಕೋಬಹುದು. ಟ್ರೈಕೋಗ್ರಾಮ ಪ್ರಭೇದದ ಪರತಂತ್ರ ಜೀವಿಗಳು ಮೊಟ್ಟೆ ಪರತಂತ್ರ ಜೀವಿಗಳು. ಇವು ಕಣಜದ ಜಾತಿಗೆ ಸೇರಿದಂಥ ಕೀಟಗಳು. ಗಾತ್ರದಲ್ಲಿ ಬಹಳ ಸಣ್ಣದಾಗಿದ್ದು ಗುಂಡು ಸೂಜಿಯ ತಲೆ ಮೇಲೆ 8-10 ಕೀಟಗಳು ಕುಳಿತುಕೊಳ್ತವೆ. ಈ ಕೀಟಗಳು ಕೀಟಪೀಡೆಗಳ ಮೊಟ್ಟೆಗಳನ್ನು ಹುಡುಕೊಂಡು ಹೋಗಿ ಅವುಗಳ ಮೇಲೆ ತಮ್ಮ ಮೊಟ್ಟೆಗಳನ್ನು ಇಡ್ತವೆ. ಈ ಮೊಟ್ಟೆಗಳಿಂದ ಹೊರಗಡೆ ಬಂದಂಥ ಕೀಟಗಳು ಪೀಡೆಗಳ ಮೊಟ್ಟೆಗಳನ್ನು ತಿಂದು ನಾಶಪಡಿಸ್ತವೆ. ನಂತರ ಬೇರೆ ಕಡೆ ಇರುವಂಥ ಮೊಟ್ಟೆಗಳನ್ನು ಹುಡುಕೊಂಡು ಹೋಗ್ತವೆ. ಈ ಟ್ರೈಕೋಗ್ರಾಮ ಪರತಂತ್ರ ಜೀವಿಗಳನ್ನು ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಒದಗಿಸೋದಕ್ಕೆ ಕೃಷಿ ಇಲಾಖೆ ವ್ಯವಸ್ಥೆ ಮಾಡಿದೆ. ಇವುಗಳನ್ನು ಅಂಚೆ ಮೂಲಕ ಕೂಡ ತರಿಸಿಕೊಂಡು ಬಳಸ್ಕೊಳ್ಬಹುದು. ಪರತಂತ್ರ ಜೀವಿಗಳ ಪ್ರಯೋಗಾಲಯಗಳು ಮಂಡ್ಯ, ಬೈಲಹೊಂಗಲ, ಗಂಗಾವತಿ, ದಾವಣಗೆರೆ, ಧಾರವಾಡ ಮತ್ತು ಗುಲ್ಬರ್ಗಾದಲ್ಲಿದ್ದಾವೆ. ಈ ಪ್ರಯೋಗಾಲಯಗಳು ಟ್ರೈಕೋಗ್ರಾಮ ಪರತಂತ್ರ ಜೀವಿ ಮೊಟ್ಟೆಗಳನ್ನು ಕಾರ್ಡ್ಗಳಿಗೆ ಅಂಟಿಸಿ ರೈತರಿಗೆ ಒದಗಿಸ್ತವೆ. ಇವುಗಳನ್ನು ಟ್ರೈಕೋ ಕಾರ್ಡ್ಗಳು ಅಂತ ಕರೀತಾರೆ. ಈ ಕಾರ್ಡ್ಗಳನ್ನು ಸಣ್ಣದಾಗಿ ಕತ್ತರಿಸಿ ಜಮೀನಿನಲ್ಲಿ ಬೆಳೆಯ ಎಲೆ ಅಥವಾ ಗರಿಗಳ ಕೆಳಗೆ ಕಟ್ಟಬೇಕಾಗತ್ತೆ. ತಂಪು ಹೊತ್ತಿನಲ್ಲಿ ಇವುಗಳನ್ನು ಬಿಡುಗಡೆ ಮಾಡಬೇಕು. ಕಬ್ಬಿನಲ್ಲಿ ಕಾಂಡ ಕುರಿಯುವಂಥ ಹುಳುವಿನ ವಿರುದ್ಧ ಇವುಗಳನ್ನು 4ನೇ ವಾರದಿಂದ ನಾವು ಬಿಡುಗಡೆ ಮಾಡಬೇಕಾಗತ್ತೆ. ಪ್ರತಿ ಸಾರಿನೂ 6,000 ಎಕರೆಗೆ 30,000 ಪರತಂತ್ರ ಜೀವಿಗಳನ್ನು 5 ಕಂತಿನಲ್ಲಿ ನಾವು ಬಿಡುಗಡೆ ಮಾಡಬೇಕಾಗತ್ತೆ. ಇವುಗಳನ್ನು 1 ತಿಂಗಳ ಅಂತರದಲ್ಲಿ ಬಿಡುಗಡೆ ಮಾಡ್ತಾ ಹೋಗಬೇಕು. ಹತ್ತಿಯಲ್ಲಿ ಎಕರೆಗೆ 60,000 ಟ್ರೈಕೋಗ್ರಾಮ ಕಿಲೋನಿಸ್ ಪರತಂತ್ರ ಜೀವಿಗಳನ್ನು 1 ಎಕರೆಗೆ ಬಿಡುಗಡೆ ಮಾಡಬೇಕಾಗತ್ತೆ. ಇವುಗಳನ್ನು 6-10 ಕಂತುಗಳಲ್ಲಿ 40ನೇ ದಿನದಿಂದ ಬಿಡುಗಡೆ ಮಾಡಬೇಕಾಗತ್ತೆ. ಟ್ರೈಕೋಗ್ರಾಮ ಪರತಂತ್ರ ಜೀವಿಗಳನ್ನು ಕಬ್ಬು, ಹತ್ತಿ ಅಲ್ಲದಲೇ ಟೊಮ್ಯಾಟೊ, ಕಡಲೆಕಾಯಿ, ಸೂರ್ಯಕಾಂತಿ, ಆಹಾರದ ಬೆಳೆಗಳು, ತರಕಾರಿಗಳು ಮತ್ತು ಅಲಂಕಾರಿಕ ಬೆಳೆಗಳಲ್ಲೂ ಕೂಡ ಬಳಸ್ಕೋಬಹುದು. ಹಸಿರು ಜರಿರೆಕ್ಕೆ ಕೀಟಗಳ ಪ್ರೌಢ ಕೀಟಗಳು ಸೂಕ್ಷ್ಮ, ಮೃದು ಮತ್ತು ಸುಂದರವಾದಂಥ ತಿಳಿ ಹಸಿರು ಕೀಟಗಳು. ಇವುಗಳ ರೆಕ್ಕೆಗಳು ಬಲೆಯಂತಿರ್ತವೆ. ಇವು ವಿಶೇಷವಾದ ತೊಟ್ಟುಗಳು ಇರುವಂಥ ಮೊಟ್ಟೆಗಳನ್ನು ಸಣ್ಣ ಗುಂಪಿನಲ್ಲಿ ಎಲೆಗಳು ಮತ್ತು ಸಸ್ಯದ ಇತರ ಭಾಗಗಳಲ್ಲಿ ಇಡ್ತವೆ. ಮೊಟ್ಟೆಯಿಂದ ಬಂದಂತಹ ಮರಿಹುಳುಗಳಿಗೆ ಕೊಂಡಿಯಂತಹ ಬಾಯಿ ಭಾಗಗಳು ಇರ್ತವೆ. ಇವು ಸಸ್ಯಹೀನಗಳು, ಥ್ರಿಪ್ಸು, ಎಳೆಯ ಬಿಳಿ ನೊಣಗಳು, ಬಿಳಿ ಹೊಟ್ಟಿನ ತಿಗಡೆ, ಮೃದು ಶಲ್ಕ ಕೀಟಗಳು ಮತ್ತು ಇತರ ಮೃದು ಶರೀರದ ಕೀಟಗಳನ್ನು ಹುಡುಕೊಂಡು ಹೋಗಿ ತಿಂತವೆ. ಇವು ಕಾಯಿ ಕೊರಿಯುವಂಥ ಹುಳುವಿನ ಮೊಟ್ಟೆ ಮತ್ತು ಪ್ರಾರಂಭದ ಮರಿಹುಳುಗಳನ್ನು ತಿಂತವೆ. ಈ ಜರೀರಕ್ಕೆ ಕೀಟಗಳನ್ನು ಹತ್ತಿ, ನೆಲಗಡಲೆ, ದ್ವಿದಳ ಧಾನ್ಯದ ಬೆಳೆ, ತರಕಾರಿ ಬೆಳೆಗಳು, ಅಲಂಕಾರಿಕ ಗಿಡಗಳು ಮತ್ತು ಬೇರೆ ಬೆಳೆಗಳಲ್ಲಿ ನಾವು ಬಳಸ್ಕೋಬಹುದಾಗಿದೆ. ಕ್ರೈಸೋಪರ್ಲಾ ಕಾರಣಿಯಾದಂತಹ ಹಸಿರು ಜರಿ ಕೀಟಗಳನ್ನು ಈಗ ಹೆಚ್ಚಾಗಿ ಬಳಸ್ಕೊಳ್ಳಾಗ್ತಾ ಇದೆ. ಕನಿಷ್ಠ 1,000 ಮೊಟ್ಟೆ ಅಥವಾ ಮರಿಗಳನ್ನು 1 ಎಕರೆಗೆ ನಾವು ಬಳಸ್ಕೋಬೇಕು. ಜರೀರೆಕ್ಕೆ ಕೀಟಗಳ ಸಂಖ್ಯೆ ಹೆಚ್ಚಿದಾಗ ಈ ರಸ ಹೀರುವಂಥ ಕೀಟಗಳ ಸಂಖ್ಯೆ ಕಡಿಮೆ ಇರುತ್ತೆ. ಸಸ್ಯಹೀನಗಳು, ಥ್ರಿಪ್ಸು, ಬಿಳಿ ನೊಣಗಳು, ಬಿಳಿ ಹೊಟ್ಟಿನ ತಿಗಣೆ ಮತ್ತು ಕೀಟಗಳ ಮೊಟ್ಟೆಗಳನ್ನು ತಿಂದು ಇವು ಬೆಳೆಯನ್ನು ರಕ್ಷಿಸೋದರಲ್ಲಿ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತವೆ. ನಿಮ್ಮ ಕೃಷಿ ಪರಿಸರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ಹಸಿರು ಜರೀರೆಕ್ಕೆ ಕೀಟಗಳಿದ್ದರೆ ರಸ ಹೀರುವಂಥ ಕೀಟಗಳ ಸಂಖ್ಯೆ ಕಡಿಮೆ ಇರುತ್ತೆ. NPV ನ್ಯೂಕ್ಲಿಯರ್ ಪಾಲಿಹೈಡ್ರೋಸಿಸ್ ವೈರಸ್, ಇದನ್ನು ನಂಜು ರೋಗ ಬೀಜಾಣು ಅಂತ ಕರೆಯಲಾಗುತ್ತೆ. ಇದು ಕೆಲವೊಂದು ಕೀಟಗಳಿಗೆ ನಿರ್ದಿಷ್ಟವಾಗಿ ರೋಗವನ್ನು ಉಂಟುಮಾಡಿ ಅವುಗಳನ್ನು ನಾಶ ಮಾಡುತ್ತೆ. ಮುಖ್ಯವಾಗಿ ಕಾಯಿ ಕೊರಿಯುವಂಥ ಹುಳು ಹೆಲಿಕೋವರ್ಪಾ ಆರ್ಮಿಜರ ಮತ್ತು ತಂಬಾಕು ಕತ್ತರಿಸುವ ಹುಳು ಸ್ಪೋಡಾಪ್ಟರಾ ಲಿಟ್ರಾ ಕೀಟಗಳಿಗೆ NPV ಲಭ್ಯವಿದೆ. ಕಾಯಿ ಕೊರಿಯುವಂಥ ಹುಳುವಿಗೆ ಸಂಬಂಧಿಸಿದಂಥ NPVಯನ್ನು HNPV ಅಂತ ಕರೀತಾರೆ. ತಂಬಾಕು ಹುಳುವಿನ NPVಗೆ SNPV ಅಂತ ಕರೀತಾರೆ. NPVಯನ್ನು ನೀರಿನಲ್ಲಿ ಬೆರೆಸ್ಕೊಂಡು ಸಂಜೆ ಹೊತ್ತಿನಲ್ಲಿ ಬೆಳೆ ಮೇಲೆ ಸಿಂಪರಣೆ ಮಾಡಬೇಕು. ಮುಖ್ಯವಾಗಿ ಕತ್ತರಿಸುವಂಥ ಮತ್ತು ಕೊರೆಯುವ ಹುಳುಗಳು ಇವುಗಳನ್ನು ಆಹಾರವಾಗಿ ಸೇವಿಸಿದಾಗ ಅದರ ಜೊತೆಯಲ್ಲೇ ಇವುಗಳನ್ನು ಕೂಡ ಸೇವಿಸ್ತವೆ. ಇಂತಹ ಹುಳುಗಳು ಬಿಳಿಚಿಕೊಂಡು 2-5 ದಿನದಲ್ಲಿ ತಲೆಕೆಳಕಾಗಿ ಜೋತಾಡಿಕೊಂಡು ಕಪ್ಪಾಗಿ ಸತ್ತು ಹೋಗ್ತವೆ. NPVಯನ್ನು ಹತ್ತಿ, ಟೊಮ್ಯಾಟೊ, ಕಡಲೆಕಾಳು, ನೆಲಗಡಲೆ, ತಂಬಾಕು, ತರಕಾರಿ ಬೆಳೆಗಳಲ್ಲಿ ಬಳಸ್ಕೋಬಹುದು. ಇದು ಬಹಳ ಉಪಯುಕ್ತವಾದಂಥ ಕೀಟನಾಶಕ. ಬೇರೆ ಯಾವುದೇ ಬೆಳೆ ಜೀವಿಯ ಮೇಲೆ ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಉಂಟು ಮಾಡೋದಿಲ್ಲ. ಕನಿಷ್ಠ 100 LE ಪ್ರಮಾಣದಲ್ಲಿ NPVಯನ್ನು 1 ಎಕರೆಗೆ ಬಳಸಬೇಕಾಗತ್ತೆ. NPV ನಿರ್ದಿಷ್ಟ ಪೀಡೆಯನ್ನು ಕೊಲದಲ್ಲದೆ ವಾತಾವರಣ ಮತ್ತು ಇತರೆ ಜೀವಿಗಳಿಗೆ ಯಾವುದೇ ರೀತಿ ತೊಂದರೆಯನ್ನು ಕೂಡ ಕೊಡೋದಿಲ್ಲ. LE ಅಂದರೆ ಲಾರ್ವಲ್ ಈಕ್ವಿವಲೆಂಟ್ ಅಂತ. 1 LE ಅಂದರೆ ಅದರಲ್ಲಿ 10 ಕೋಟಿ ಈ ವೈರಸ್ ಕಣಗಳು, ಈ ಪಾಲಿಹೆಡ್ರಾ ಕಣಗಳು ಇರಬೇಕಾಗತ್ತೆ. ಈ ಒಂದು ಗುಣಮಟ್ಟದ ಅಂಶವನ್ನು ತಿಳ್ಕೊಂಡು ರೈತರು ಈ NPVಯನ್ನು ಬಳಸ್ಕೋಬಹುದು. ಒಂದ್ಸಾರಿ NPVಯನ್ನು ಸಿಂಪರಣೆ ಮಾಡಿದ ಮೇಲೆ ಈ ವೈರಸ್ ರೋಗ ತಗಲಿ ಆ ಕಾಯಿ ಕೊರೆಯುವಂಥ ಹುಳುಗಳು ನಿಸ್ತೇಜವಾಗಿ ಕಪ್ಪು ಬಣ್ಣಕ್ಕೆ ತಿರುಗಿ ತಲೆಕೆಳಕಾಗಿ ಈ ಗಿಡಗಳ ಮೇಲೆ ಜೋತಾಡಿಕೊಂಡು ಸತ್ತೋಗಿರ್ತವೆ. ಅಂತಹ ಒಂದು ಕೀಡೆಗಳನ್ನು, ಹುಳುಗಳನ್ನು ರೈತರು ಸಂಗ್ರಹಿಸಿ ಅವುಗಳನ್ನು ಅರೆದು ಮತ್ತೆ ನಾವು ಸಿಂಪರಣೆಗೆ ಬಳಸ್ಕೋಬಹುದು. ಇದರಿಂದ ಎನ್ ಪಿ ವಿಯ ಒಂದು ಖರ್ಚು ಕೂಡ ಕಡಿಮೆ ಆಗುತ್ತೆ. ಈ ಎಲ್ಲ ವಿಧಾನಗಳನ್ನು ಅನುಸರಿಸಿಕೊಂಡು ನಮ್ಮ ರೈತ ಬಾಂಧವರು ಈ ಸಾವಯವ ಕೃಷಿಯಲ್ಲಿ ಕೀಟಪೀಡೆಗಳ ನಿರ್ವಹಣೆಯನ್ನು ಮಾಡ್ಕೋಬಹುದು. ಜೈವಿಕ ಕೀಟ ಹತೋಟಿ ಕುರಿತು ಮಾಹಿತಿಯನ್ನು ಕೇಳಿದಿರಿ. ಈಗ ಒಂದು ಜನಪದ ಗೀತೆ, ಮುನಿಯಮ್ಮ ಮತ್ತು ಸಂಗಡಿಗರಿಂದ ಮಳೆರಾಯನ ಪದ. ಹೊತ್ತೋಗಿ ಬಾರೋ ಮಳೆರಾಯನ ಮಾಟೆ ಸುವಮ್ಮ ಸೋವೆ ಉವ್ಯಾರೆ ಕೊಯ್ದೋರೋ ಹೊತ್ತೋಗಿ ಬಾರೋ ಮಳೆರಾಯನ ಮಾಟೆ ಸುವ್ಯಮ್ಮ ಸೋವೆ ಉವ್ಯಾರೆ ಕೊಯ್ದೋರೋ ಸುವಮ್ಮ ಸೋವೆ ಉವ್ಯಾರೆ ಕೊಯ್ದೋರೋ ರಮಣ್ಣ ತಮ್ಮಲ ಚುಮಾ